ನಮಸ್ಕಾರ ಸರ್. ನಮಸ್ಕಾರ. ಮೊದಲನೇದಾಗಿ ಹೇಳಿ ತಮ್ಮ ಪರಿಚಯನ್ನ ಮಾಡಿಕೊಡಿ ನಮ್ಮ ರೈತರಿಗೆ. ತಮ್ಮ ಕೃಷಿ ಅನುಭವ ಎಷ್ಟು ವರ್ಷದ್ದು, ಎಷ್ಟು ಭೂಮಿ ಇದೆ, ಏನೇನ್ ಬೆಳೆಗಳನ್ನ ಬೆಳೀತಾ ಇದ್ರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ನಮ್ಮ ಹೆಸರು ರಾಮಚಂದ್ರ ರೆಡ್ಡಿ ಅಂತ ಸರ್, ಸಿಂಧನೂರ್ ತಾಲೂಕು ಉಡಾ ಗ್ರಾಮದ. ನಾವು ಕೃಷಿ ಕೆಮಿಕಲ್ಸ್ ನಾಗ ಅದ್ರಾಗ ಮಾಡ್ತಾ ಇದೀವಿ ಸರ್. ಒಂದ್ 15 ವರ್ಷದಷ್ಟು ಅನುಭವ ಇದೆ ರೀ. ಈಗ 4-6 ವರ್ಷದಷ್ಟು ಸಾವಯವ ಬರಮಂತಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಬಂದು ಸಾವಯವ ರೀತಿಯಾಗ ಮಾಡಕತ್ತಿದೀವಿ ಸರ್. ಮುಖ್ಯವಾದಂತ ಬೆಳೆಗಳನ್ನ ಏನೇನ್ ಬೆಳಿತಾ ಇದಿರ್ತಾವ? ಮುಖ್ಯವಾದಂತದ್ದು ಭತ್ತ ಬೆಳಿತೀವಿ ಸರ್. ಆಮೇಲೆ ಕಬ್ಬು, ಸ್ವಲ್ಪ ತೊಗರೆ, ಹತ್ತಿ, ಮೆಣಸಿನ ಗಿಡ, ಇವು ನಮ್ ಬೆಳೆಗಳು ಸರ್. ಈಗ ಭತ್ತಕ್ಕೆ ಬರೋಣ, ಯಾಕಂದ್ರೆ ಸಿಂಧೂರ್ ತಾಲೂಕ್ ಅಂತಂದ್ರೆ ಬಹಳಷ್ಟು ವರ್ಷದಿಂದ ರೈತರು ಭತ್ತವನ್ನ ಬೆಳೀತಾ ಇದಾರೆ. ನೀವು ಭತ್ತದಲ್ಲಿ ಅನುಭವ ಎಷ್ಟು ವರ್ಷದ ನಿಮಗೆ ಭತ್ತದ್ದು? ಭತ್ತದ ಅನುಭವ ಒಂದು 10-12 ವರ್ಷದಷ್ಟು ಅನುಭವ ಇದೆ ಸರ್. ಹೇಗೆ ಎಕರೆವಾರು ಎಷ್ಟು ಇಳುವರಿ ತಗೋತಾ ಇದ್ರಿ ಭತ್ತವನ್ನ? ರಾಸಾಯನಿಕ ಹಾಕಿ ಬೆಳೆತ್ನಾಗ 40 ಇಳುವರಿ ಬಂದವ ಸರ್. 38-42 ತನ ಬಂದಿದ್ದೆ ಸರ್. ಈಗ ನಾವು ಸಾವಯವ ಅಂದ್ರೆ ಈ ಗೋಕೃಪ ಅಂಬತ್ತ ವೇಸ್ಟ್ ಡಿಕಂಪೋಸರ್, ಆಮೇಲೆ ತಿಪ್ಪೆ ಗೊಬ್ಬರ ಒಂದ್ ಸ್ವಲ್ಪ ಹಾಕೊಂಡು ಮಾಡ್ಕೊಂತ ಸರ್. ಅದು 20 ಚೀಲ, 18 ಚೀಲ ಹಿಂಗ್ ಬರ್ತಾ ಇದೆ ಸರ್. ಈಗ ಸಾವಯವ ಅಂತಂದ್ರೆ ಯಾವ ರೀತಿ ಸಾವಯವ ಅಂದ್ರೆ ರಾಸಾಯನಿಕ ಗೊಬ್ಬರ ಇರ್ಲಾರ್ದೆ ಏನೇನು ಸಾವಯವ ವಸ್ತುಗಳನ್ನ ಬಳಸ್ತಾ ಇದಿರ್ತಾವ ಕೃಷಿ ಒಳಗ? ನಾವು ಸಾವಯವ ಮಾಡೋ ಕಾಲಕ ಬೀಜ ನಮ್ಮದ್ರಲ್ಲೇ ಸಸಿ ಮಾಡಿ ಹಾಕ್ಯಂತವ್ರ. ಬಿತ್ತದ ಜಾಸ್ತಿ ರೀ. ಅಕಸ್ಮಾತ್ ಬಿತ್ತಿದ್ದ ಏನೋ ಒಂದೊಂದ್ಸಲ ನಾಟಿ ಫೇಲ್ ಆತ, ಮಳೆ ಆತ ಅಂದ್ರೆ ಹಚ್ಚಿರ್ತೇವೆ. ಹಚ್ಚಿಂದ ತಿಪ್ಪೆ ಗೊಬ್ಬರ ಏನು ಏರ್ಕೊಂಡಿರ್ತೇವೆ ಸ್ವಲ್ಪ. ಗೋಕೃಪಾಮೃತ ಅಂತ ಬರ್ತದೆ ಸರ್. ಅದನ್ನ ಎಕರೆಗೆ ಒಂದು 500 ಲೀಟರ್ ಲೆಕ್ಕಕ್ಕ ಹಿಂಗ್ ಬಿಡ್ತಾ ಇರ್ತದೆ ಸರ್. ನೀರ್ ಬಿಟ್ಟದ್ರಾಗ ಒಂದ್ಸರಿ, ವೇಸ್ಟ್ ಡಿಕಂಪೋಸರ್ ಒಂದ್ಸರಿ, ಆಮೇಲೆ ನಾವು ತಿಪ್ಪೆ ಗೊಬ್ಬರನ ಸ್ವಲ್ಪ ಜಾಸ್ತಿ ಹಿಡಿದು ಕಳಿಸಿ ಅದನ್ನ ಸ್ವಲ್ಪ ಉಚ್ಚಂದಿರ್ತದೆ. ನಮ್ದು ಈಗ ನಮ್ ಇವ್ರು ಅಶೋಕ್ ಸರ್ ಅಂತಂದ್ ಹೈದ್ರಾಬಾದ್ ನವರು ಒಂದಿಷ್ಟು ನಮ್ ಕಾಂಟ್ಯಾಕ್ಟ್ ನಾಗ ಅದಾರ. ಅವ್ರು ಈ ವೆಟಾಸಿಲೆಮ್ಮು, ಬೇವೇರಿಯಮ್, ದೊಡ್ಡ ಮನಸ್ಸು ಈ ತರ ಇದ್ದವೆಲ್ಲ ಮಾಡ್ಕೊಳಕ್ ಹೇಳಿದ್ರು ನಮ್ಗ. ಕೆಲವೊಂದಿಷ್ಟು ಭೂಮಿಗೊಳಗ ಇದು ಮಾಡಿ ಕೊಡ್ತಾವ ಅಂತಂದ್ ಜೀವಾಣುಗಳ ಅವು ನೆಲ ತಂಪಿರ್ಬೇಕ್ರಿ, ಅದ್ರೊಳಗ ನಾವು ಈ ತಿಪ್ಪೆ ಗೊಬ್ಬರದಾಗ ಹಾಕಿ ಬಿಡೋದ್ರಿಂದ ಸ್ವಲ್ಪ ದಾಮಿ ಅಂತವೆಲ್ಲ ಅದ್ರಲ್ಲೇ ಕಂಟ್ರೋಲ್ ಮಾಡ್ಕೊಂತ. ಈಗ ಮುಖ್ಯವಾಗಿ ಸಾವಯವ ಕೃಷಿಯನ್ನ ಮಾಡ್ಬೇಕಂತಂದ್ರೆ ಮನೆಯಲ್ಲಿ ದನಗಳು ಇರಬೇಕು ಅಂತಿರತ್ತವ? ಅದಾವ ಸರ್, ಇರ್ಲೇಬೇಕು ಸರ್. ಕಂಪಲ್ಸರಿ ಆಕಳ, 1-2 ಆಕಳನ ಇರ್ಬೇಕು ಸರ್. ಎತ್ತುಗಳು ದನಗಳು ಇದ್ರೆ ಚೆನ್ನಾಗಿರ್ತದೆ. ಆಕಳ ನೀವು ಎಷ್ಟದಾವ ದನಗಳು ನಿಮ್ಮಲ್ಲಿ? ಆಕಳ 2 ಅದಾವ ಸರ್. 2 ಆಕಳ? ಹ್ಮ್ ಸರ್. ಆಕಳ ಒಂದು ಬರ್ತಕ್ಕಂತ ವಸ್ತುಗಳಂದ್ರೆ ಗೋಮೂತ್ರ ಇರಬಹುದು ಅಥವಾ ಸಗಣಿ ಇರಬಹುದು, ಅದನ್ನ ಯಾವ ರೀತಿ ಬಳಸ್ಕೋದ ಇರ್ತಾವ? ನಾವು ಆಕಳದ ಸಗಣಿ ಹತ್ರ 2 ಕಟ್ಟಿಗೆ ಹಾಕ್ಯಂತ ಸರ್. ಊರಿಂದ ಇಲ್ಲಪ್ಪ ಅಂದ್ರೆ ತಿಪ್ಪ ಅದನ್ನ ಹಾಕಿರ್ತೀವಿ. ಗೋಮೂತ್ರ ಇದ್ನಪ್ಪ ಅಂದ್ರೆ ನಾವು ಗೋಮೂತ್ರನ ಇದನ್ ಮಾಡಿ ಕೆಲವೊಂದ್ಸರಿ ನಾವು ಇದ್ ಮಾಡ್ಕೊಂತಿರ್ತೀವಿ ಸರ್. ಹೊಲ ಕೊಡಿಬೇಕಾದ್ರೆ ಬೇಕಾಗತ್ತೆ ಸರ್. ಅದು ಅಂತ ಹೊತ್ತಿನಾಗ ನಾವು ಗೋಮೂತ್ರನ ಯೂಸ್ ಮಾಡಿ ಸ್ಟಾಕ್ ಮಾಡಿ ದ್ವಾಮಿಗೆ ಸ್ವಲ್ಪ ಬೆಳೆ ಅಂತ ಕುಚ್ಚು ಬೆಳೆದಿರ್ತಾರೆ ಕಸ ದ್ವಾಮಿಗಳು ಬಿಡಂತ ಟೈಮ್ನಾಗ, ಅವಾಗ ನಾವು ಗೋಮೂತ್ರ ಬೇಕಾಗುತ್ತೆ. ಈಗ ತಾವು ಭತ್ತದಲ್ಲಿ ಗೋಕೃಪಾಮೃತವನ್ನ ಬಳಸ್ತಾ ಇದ್ದೀವಿ ಅಂತಕ್ಕಂತ ವಿಚಾರ ಹೇಳಿದ್ರು. ಗೋಕೃಪಾಮೃತ ಹೇಗೆ ಬಳಸ್ತಾ ಇದ್ದೀರಿ? ಅದನ್ನ 1-2 ಎಕರೆ 10 ಎಕರೆ ತನಕ ಬಳಸಬೇಕಾತಂದ್ರೆ ಹೇಗೆ ಮಾಡ್ಬೇಕು, ಯಾವ ರೀತಿ ಬಳಕೆ ಮಾಡ್ತಾ ಇದ್ದೀರಿ ಹೇಳಿ ತಾವು? ಏನ್ ಸಿಂಪರಣೆ ಮಾಡ್ತಿರೋ, ನೀರ್ನಲ್ಲಿ ಬಿಡ್ತಿರೋ, ಹೇಗೆ ಅದನ್ನ? ಇಲ್ರಿ, ಈಗ ನಾನ್ ಸರ್ ಈ 3 ಎಕರೆ ಮಾತ್ರ ನಾನು ಈ ಪದ್ಧತಿಯಾಗಿ ಮಾಡಕತ್ತೇನ್ರಿ ಸರ್. ಜಾಸ್ತಿ ಮಾಡೋದಾಗ್ತಾ ಇಲ್ಲ ಸರ್. ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ, ಇದಕ್ಕಾಗಿ ಲೇಬರ್ ಜಾಸ್ತಿ ಬೇಕಾಗತ್ತೆ ಸರ್ ಇದು ಮಾಡೋದ್ರ. ಇನ್ನೊಂದು ಏನು ಮುಖ್ಯ ಅಂತಂದ್ರೆ ಇದನ್ನ ಮಾಡಿದ್ರೆ 20 ಚೀಲ 18 ಚೀಲ ಇಳುವರಿ ಬರ್ತಾವಲ್ರಿ, ಬಂದಷ್ಟು ಬರಲಿ ಕ್ವಾಂಟಿಟಿ ಇರ್ತೈತ್ರಿ. ನಾವೇ ಮಾರ್ಕೆಟ್ ಮಾಡ್ಬೇಕು ಅಂದ್ರೆ ಮಾತ್ರ ನಮ್ಗ ಲಾಭ ಆಗತ್ತೆ, ಇರ್ಲಿಲ್ಲಪ್ಪ ಲಾಸ್ ಬರ್ತೈತೆ ಸರ್. ಅಂದ್ರೆ ಸಾವಯವದಲ್ಲಿ ಭತ್ತ ಒಂದು 20 ಕ್ವಿಂಟಲ್ ಬರ್ತದ ಅಷ್ಟೇ ನಿಮಗೆ? ಕ್ವಿಂಟಲ್ ಬರಲ್ಲ ಸರ್, 20 ಚೀಲ ಬರ್ತದೆ. 20 ಚೀಲ ಬರ್ತದ ಒಂದ್ ಎಕರೆಗೆ? ಹೌದ್ ಸರ್. 10 ಕ್ವಿಂಟಲ್ ಅಕ್ಕಿ ಮಾತ್ರ ಬರ್ಬೋದು ಸರ್, 1 ಕ್ವಿಂಟಲ್ ಹೆಚ್ಚು ಕಮ್ಮಿ ಸರ್. ಅದ್ರ ಮೇಲೆ ಬರಕ್ ಸಾಧ್ಯನೇ ಇಲ್ಲ ಸರ್. ನೀವು ಗೋಕೃಪಾಮೃತವನ್ನ ಹೇಗೆ ನೀರ್ನಲ್ಲಿ ಬಿಡ್ತೀರಿ, ಅದನ್ನ ಹೇಗ್ ಮಾಡ್ತೀರಿ ಸರ್? ಗೋಕೃಪಾಮೃತ ನಾವು ಬ್ಯಾರಲ್ಗಳು ಮಾಡಿದೀವಿ ಸರ್, ಆಮೇಲೆ ಇವು ರಿಂಗ್ ಹಾಕಿ ಒಂದ್ ಪಿಟ್ ಮಾಡಿದ್ವಿ ಸರ್. ಅದ್ರೊಳಗ ಹಾಕಿರ್ತೀವಿ ಸರ್, ಕಲ್ಚರ್ ಬೆಲ್ಲ ಮತ್ತು ಮಜ್ಜಿಗೆ ಹಿಂಗ್ ಹಾಕ್ಯಂದ ಅದು ಗೋಕೃಪಾಮೃತ ಮಾಡ್ಕೊಂಡಿರ್ತೀವಿ. ಜಾಸ್ತಿ ಸ್ವಲ್ಪ ಹಾಲಿನ ತೊಂದ್ರೆ ಇದ್ದಾಗ ವೇಸ್ಟ್ ಡಿಕಂಪೋಸರ್ ಅಂತ ಬರ್ತದ ಸರ್. ಈಗ ಹೊಸದು ಗಜಿಯಾಬಾದ್ ಇದು ಮಾಡ್ಯಾರ ಸರ್, ಅದು ಚೆನ್ನಾಗೈತೆ ಸರ್, ಬಹಳ ವರ್ಕ್ ಮಾಡ್ತಾ ಇದೆ. ವೇಸ್ಟ್ ಡಿಕಂಪೋಸರ್? ವೇಸ್ಟ್ ಡಿಕಂಪೋಸರ್ ಅಂತ ಅಂದ್ ಸರ್. ಅದನ್ನ ನೀರ್ ಈಗ ನಾವು ಮೋಟರ್ ನೀರ್ ಅದಾವ ಸರ್, ಮೋಟರ್ ನೀರ್ ಬಿಡುವ ಹೊತ್ನಾಗ ಅಲ್ಲಿ ಒಂದ್ ಪೈಪ್ ಒಯ್ದಿರ್ತೀವಿ ಸಣ್ಣದ, ಆ ಪೈಪಿನ ಮುಖಾಂತರ ಅದ್ ಬಿಡ್ತೀವಿ ಸರ್. ಹಂಗೆ ಕಾಲೇ ಮುಖಾಂತರ ಒಂದೊಂದ್ ಮಡಿಗೆ ನಾವು ಸಪರೇಟ್ ಅರ್ಸಂತ. ವೇಸ್ಟ್ ಕಾಂಪೋಸ್ ಅದನ್ನ ಮಲ್ಟಿಪ್ಲೈ ಹೆಂಗ್ ಮಾಡ್ಕೋತೀರಿ ನೀವು? ಈಗ ಒಂದ್ ಬ್ಯಾರಲ್ಲು ಎರಡ್ ಬ್ಯಾರಲ್ಲು ಹಿಂಗ್ ಬೇಕಾಗಿತ್ತಂದ್ರೆ? ಒಂದ್ 100 liters ಸರ್, 1 kg ಬೆಲ್ಲ ಸರ್. 100 liters ನೀರು, 1 kg ಬೆಲ್ಲ. ನಮ್ ಮಲ್ಟಿಪ್ಲೈ ಆಗಿದ್ದ ವೇಸ್ಟ್ ಡಿಕಂಪೋಸ್ ಇರ್ತದಲ್ರಿ, ಅದನ್ನ 1 liter ಅಥವಾ 2 liter ಆಗ್ತದ. ಕಲ್ಚರ್ ಅಂತ ಬಳಸಬೇಕು ಅದನ್ನ ಹಾಕಬೇಕು. ಕಲ್ಚರ್ ಅನ್ನ ಅದ್ರ ಡೆವಲಪ್ಮೆಂಟ್ ಮಾಡ್ಕೊಳಕ್ ಬಳಸ್ತದೆ ಸರ್. ನಮ್ದು 500 liters ಎರಡ್ ಬ್ಯಾರಲ್ ಅದ ಸರ್. 500 liters ಎರಡ್ ಬ್ಯಾರಲ್ ಮಾಡಿರಿ. ಎರಡ್ ಬ್ಯಾರಲ್ ಅದಾವ್ರಿ. ಒಂದ್ 2000 liters 2000 liters ರಿಂಗ್ ಹಾಕಿದ್ರು, ಒಂದ್ ಪಿಟ್ ತೆಗ್ನಾಗ ಮಾಡಿದ್ರಿ ಸರ್ ರಿಂಗ್ ಹಾಕಿ. ಜಾಸ್ತಿ ಈಗ ಕಬ್ಬು ಐತಲ್ರಿ, ಅದಕ್ ಬಿಡ್ಬೇಕಾದ್ರೆ ಅದಕ್ಕನ್ನ ಹಾಕೊಂಡಿರ್ತೀವಿ ಸರ್. ಅದ ಹಾಕಿದಾಗ ಆಕಳ ಸಗಣಿನ ಅದ್ರಾಗ ಹಾಕಿರ್ತೀವಿ ಸರ್ ಒಂದೊಂದ್ಸರಿ. ಇಷ್ಟ ಕಲಿಸೆ ಬಿಟ್ಬಿಡ್ತು ಸರ್. ಅದ ಬಹಳ ಚೆನ್ನಾಗಿ ಬಂದ ಸರ್. ಒಂದ್ ಮಡಿಗೆ ಆ ತರ ಟೆಸ್ಟ್ ಮಾಡಿದ್ರೆ ಬಹಳ ಚೆನ್ನಾಗಿ ಬಂದ. ಅಂದ್ರೆ ಅದು ವೇಸ್ಟ್ ಕಾಂಪೋಸರ್ ಅಲ್ಲಿ ಆಕಳ ಸಗಣಿನ ಕಲಿಸ್ಬಿಡ್ತೀರಿ? ಒಂದ್ ರಿಂಗಿಗ್ ಆ ತರ ಮಾಡಿದ್ರಿ ನಾವು. ಯಾಕಂದ್ರೆ ನಾವು ಟೆಸ್ಟ್ ಮಾಡಕ್ ಒಂದೊಂದ್ ರೀತಿ ಮಾಡಿರ್ತೀರ. ಅಂದ್ರೆ ಒಂದೇ ಬೆಳೆ ಇದ ಚೆನ್ನಾಗೈತ್ ಸರ್. ಅದನ್ನ ನಾವು ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡೋಕಂತ ಮಾಡಿದ್ರ. ಈಗ ಕಬ್ಬಿಗೂ ಬಿಡ್ತಾ ಇದ್ದಿರ್ತಾವ ಅಂತ ಹೇಳಿದಿರ್ತಾವ. ಕಬ್ಬು ಹೇಗೆ ಬೆಳವಣಿಗೆ ಬಂತು? ಏನಾದ್ರು ಟನ್ನೇಜ್ ಅದು ಹೋದ ವರ್ಷ ಎಷ್ಟು ಬಂತು ನಿಮ್ ಕಬ್ಬು ಸರ್? ಹೋದ ವರ್ಷ 8 feet ಸಾಲ್ ರೀ. ಆಮೇಲೆ ಮಗ್ಲು 4 feet ಜೋಡ್ ಸಾಲ್ ಮಾಡಿದ್ರಿ. 8x8 ಸರ್ ಜೋಡ್ ಸಾಲ್ ಕಬ್ಬು ಚೋದಿದ್ವಿ ಸರ್. ನಾವು ಕಬ್ಬು ಚೋದಪ್ಪ 35 tons ಬಂದೈತ್ ಸರ್. 35 tons ಹೌದ್ ಸರ್. ಒಟ್ಟ ಯಾವ್ದು ಸರ್ಕಾರಿ ಗೊಬ್ಬರ ಹಾಕಿಲ್ಲ ಸರ್. 5 acres ಮಾತ್ರ. 5 acres ಕಬ್ಬು. 5 acres ಕಬ್ಬು, ಎಕರೆಗೆ 35 tons ಬಂದೈತಿ. ಅಂದ್ರೆ ಇಲ್ಲಿ ಖರ್ಚು ಏನ್ ಬಂತ ನಿಮಗೆ ಗೊಬ್ಬರಕ್ಕೆ, ರಾಸಾಯನಿಕ ಗೊಬ್ಬರಕ್ಕೆ ಎಲ್ಲಿ ಖರ್ಚು ಮಾಡ್ತಿದ್ರಿ ನೀವು? 1 acres ಗೊಬ್ಬರ ರಾಸಾಯನಿಕ ಗೊಬ್ಬರಕ್ಕೆ ಇವತ್ತಿನ ಸರ್? ಈಗ 35 tons ಬಂದೈತಲ್ ಸರ್. ಬ್ಯಾರೆ ತರದ ನಮ್ ಮಗ್ಲ ಇನ್ನೊಬ್ರು ಮಾಡಿದ ಲೆಕ್ಕ ಒಬ್ಬರು 12 chilos ಗೊಬ್ಬರ ಹಾಕಿರ 38 tons ಬಂದೈತಿ. ಒಬ್ರು 8 chilos ಗೊಬ್ಬರ ಹಾಕಿರ 50 tons ಬಂದೈತಿ ಸರ್. ಅಂದ್ರೆ ಕೆಲವೊಬ್ಬರದ ಈಲ್ಡಿಂಗ್ ನಾಗ ಹೆಚ್ಚು ಕಮ್ಮಿ ಆಗೋ ಕಾರಣ ಏನು, ನೀರಿನ ಮೇಲೆ ಡಿಪೆಂಡ್ ಇರ್ತದೆ. ಈಗ ನಾವು ಮಾಡಿರೋಂತ ಏರಿಯಾ ನೀರಿಲ್ಲ ರೀ ನಮ್ಮಲ್ಕ. ಈಗ ಕೆನಲ್ ನೀರ್ ಹೋಗ್ತಾರ ಸರ್. ಈ ನೀರು ಹೋಗಿಂದ ನಮ್ಗೆ ಒಳ್ಳೆ ಆಗಸ್ಟ್ ತಿಂಗಳ ತಂದ್ ನೀರಾಗಲ್ಲ ಸರ್ ನಮ್ಮ ಮಲ್ಗಳಿಗೆ. ಇದನ್ ಮಾಡೋದ್ರಿಂದ ಏನಾಗತ್ತಂದ್ರೆ ಬಾಡ ಅಂತ ಆಗಲ್ಲ ಸರ್. ಕಬ್ಬು ಬಾಳ ಚೆನ್ನಾಗಿ ಬಂದೈತ್ರಿ. ಕಬ್ಬು ತಡ್ಕೊಳ್ಳೋ ಶಕ್ತಿ ಇರುತ್ತ ನೀರ್ ಕಡಿಮೆ ಆದ್ರೂ? ಹೌದ್ ಸರ್, ಬಹಳ ಜನ ಸರ್ ಮುಕ್ಕುಂದ್ಯಾಗ ಬಹಳ ಅಂದ್ರೆ ಬಹಳ ಜನ. ಒಂದ್ 200 acres ಜನ ವೇಸ್ಟ್ ಡಿಕಂಪೋಸರ್ ಗೋಕೃಪ ಯೂಸ್ ಮಾಡಿ ಕಬ್ಬನ್ನ ಬೆಳೆಸಕತ್ತಾರ ಸರ್. ಬಟ್ ಒಂದಿಷ್ಟು ಜನ 9 tinglasi ಗೊಬ್ಬರ ಹಾಕ್ಯಂದ್ರೆ ಒಂದ್ ಸ್ವಲ್ಪ ಜನ ಹಾಕಿಲ್ಲ. ಗೊಬ್ಬರ ಹಾಕಿದ್ರೆ ಸ್ವಲ್ಪ ಇಳಿ ಜಾಸ್ತಿ ಆಗೈತೆ. ಅಂದ್ರೆ ಅವ್ರ ಒಳ್ಳೆ ಪಂಪ್ ಸೆಟ್ ಅದ ಸರ್. ನಮ್ಗೆ ಇಲ್ಲ ಸರ್, ನಾವ್ ಕೆನಲ್ ನೀರ್ಗಿದೆ ಸರ್. ಈಗ ಎರಡು ವೇಸ್ಟ್ ಡಿಕಂಪೋಸರ್ ಮತ್ತು ಗೊಬ್ಬರನ್ನು ಬಳಸಿದಂತವ್ರು ಹೆಂಗ್ ಬಂದವ ಇಳುವರಿ? ಚೆನ್ನಾಗಿ ಬಂದ ಸರ್. ಅದೇ 45 ಬಂದ ಸರ್. ಬಂದ 45 ಬಂದ ಸರ್. 10 tons ಡಿಫ್ರೆನ್ಸ್ ಆಗೈತೆ ಸರ್. 9 chilos 13 chilos ತನಕ ಗೊಬ್ಬರ ಹಾಕಿರ್ತ. ನಿಮ್ದೇನು ಖರ್ಚು ಏನು, ಒಂದ್ ಎಕರೆಗೆ ಎಷ್ಟು ಬಂತು ಕಬ್ಬಿಂದು ಖರ್ಚು ಸರ್? ಈಗ ನಾವು ಸಾವಯವ ಕೆಮಿಕಲ್ಸ್ ಅಂತ ಅಂತವಲ್ ಸರ್, ನಾನ್ ಈಗ ಹೋದ ಸರಿ ಯಾವಾಗ ಮಾತಾಡಿದ್ರು ಹಿಂಗ್ ಮಾತಾಡಿದೆ. ಈ ಕೆಮಿಕಲ್ಸ್ ಗೆ ಸಾವಯವ ಲೆಕ್ಕ ಹಾಕಿದ್ನಪ್ಪ ಅಂದ್ರೆ ನಮ್ಗೆ ಗೊಬ್ಬರ ಖರ್ಚು ಅಷ್ಟೇ ಸಪರೇಟ್ ಬರೋದ್ ಸರ್. ಹೌದು, 10,000 rupees ಬೇಡ, 15,000 rupees ಗೊಬ್ಬರ ಖರ್ಚು ಬರ್ತಲ್ರಿ, ಅದಷ್ಟೇ ವ್ಯತ್ಯಾಸ ಆಗುತ್ತೆ. ಹೌದೌದು, ಕಳೆ ಕೀಳೋದು, ಕಬ್ಬು ಹಚ್ಚೋದು ಅಥವಾ ನಾಟಿ ಮಾಡೋದು ಎಲ್ಲಾದ ಸೇಮ್ ಇರ್ತದೆ. ಗೊಬ್ಬರದಷ್ಟೇ ವ್ಯತ್ಯಾಸ ಬರೋದು, ಗೊಬ್ಬರದಷ್ಟೇ. ನಮ್ಗೇನ ಅಂದ್ರೆ ಒಂದು ಸಾವಯವ ಮಾಡೋಂತವ್ರಿಗೆ ನಾವೆಲ್ಲರಿಗೂ ಆಹಾರನ ಒಳ್ಳೆ ಆಹಾರ ಕೊಡ್ತಲ್ಲಪ್ಪ, ಸಮೃದ್ಧವಾದ ಆಹಾರ ಕೊಡ್ತ ಅನ್ನೋದು ಒಂದು ಮನಸ್ಥಿತಿ ಇರ್ಬೇಕು ಸರ್ ಅಷ್ಟ. ಹಿಂಗಾಗಿ ನಾನು ಜಾಸ್ತಿ ಮಾಡಕ್ ಹೋಗಿದ್ದು ಕಮ್ಮಿ ಮಾಡಿದ್ ಏನಂದ್ರೆ ಈಗ ನನಗನ್ನು ಕೆಲವೊಂದ್ಸರಿ ಮನಸ್ಥಿತಿ ವೇರಿಯೇಷನ್ ಆಗುತ್ತೆ. ಹೌದೌದು, ಸ್ವಲ್ಪ ಕಮ್ಮಿ ಮಾಡಿನಿ ಅಂತ ಹೇಳ್ತಂದ್ರೆ 7 acres ಒಂದ್ 3 chilos ಗೊಬ್ಬರ ಹಾಕಿದ್ನಲ್ರಿ ನಾನು, 7 acres ಕಬ್ಬಿಗೆ. ಅದ್ ನನಗೆ ಏನ್ ಅನ್ಸಿಲ್ ಸರ್, ಸೇಮ್ ಬಂದ್ಬಿಡ್ತು. ಸೇಮ್ ಬಂದದ, ಸೇಮ್ ಬಂದೈತೆ ಸರ್. ಅದಂದ್ರೆ ಲಾಸ್ಟ್ ಗೆ 9 tinglas ಹಾಕಿದ್ನಿ ಸರ್, ಮಳೆ ಹೆಚ್ಚಾಗ ಸರ್, ಹಂಗಾಗಿ ಹಾಕಿದ್ನಿ ಸರ್. ಈಗ ಕಬ್ಬು ತಾವು ಸಾವಯವ ರೀತಿ ಒಳಗೆ ಬೆಳೆದಂತ ಕಬ್ಬನ್ನ ಏನು ಅದನ್ನ ಜ್ಯೂಸ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಿದ್ರು ಅಥವಾ ಹೇಗೆ ಅದನ್ನ ಫ್ಯಾಕ್ಟ್ರಿ ಕೊಟ್ಟರು? ಇಲ್ಲ ಸರ್, ನಾವ್ ಆಕ್ಚುಲಿ ಅದ ಜ್ಯೂಸ್ ಮಾಡಕ್ ಕೊಟ್ಟಿದ್ರೆ ಬಹಳ ಚೆನ್ನಾಗಿರ್ತದೆ ಸರ್. ನಮ್ಗೆ ಸ್ವಲ್ಪ ಇದು ಬರ್ತದ್ರಿ ರೇಟ್. ಹೌದು, ಅದು ಏನಾಗತ್ ಸರ್, ನಮ್ಮಲ್ಲಿ ಲೇಬರ್ ಬಹಳ ಪ್ರಾಬ್ಲಮ್ ಆಗೈತೆ ಸರ್ ಕಬ್ಬು ಕಟಾವ್ ಮಾಡೋದ್ ಸರ್. ಮಷಿನ್ ಬಂದಿತ್ರಿ, ಹಾರ್ವೆಸ್ಟ್ ಮಾಡಿಸಿದ್ವಿ ಸರ್ ಮಷಿನ್ ಲಿಂತ್ರ. ಅವ್ರ ಫ್ಯಾಕ್ಟ್ರಿ ಮಾತ್ರ ಮಷಿನ್ ಇರ್ತದ. ಒಂದ್ ಅರ್ಧ ಮಾತ್ರ ಲೇಬರ್ ಅರೆಸ್ಟ್ ಮಾಡಿಸಿದ್ರಿ. ಲೇಬರ್ ಅರೆಸ್ಟ್ ಮಾಡಿಸಿದ್ರು ಫ್ಯಾಕ್ಟ್ರಿಗೆ ಕೊಟ್ಟಿದ್ರಿ. ಯಾಕಂದ್ರೆ ಈಗ ನಮ್ಗೆ ಮತ್ತೆ ನೆಕ್ಸ್ಟ್ ನೀರ್ ಆಗಲ್ಲ, ಅದ್ರ ಪ್ರಾಬ್ಲಮ್ ಆಗುತ್ತೆ ಸರ್. ಹೌದು, ಹಿಂಗಾಗಿ ನಾವು ಫ್ಯಾಕ್ಟ್ರಿಗೆ ಕೊಟ್ಟಿವ್ರಿ, ಮತ್ತೆ ರೇಟ್ ಅಂತೂ ಇಲ್ಲ ರೀ. ಹೇಗೆ ಫ್ಯಾಕ್ಟ್ರಿ ಅವ್ರು ತಗೋತಾರ ರೇಟ್ ಟನ್ನಿಗೆ? ಎಷ್ಟು ಕೊಡ್ತಾರ ನಿಮ್ಗೆ ಟನ್ನಿಗೆ? ಅವ್ರಿಗೆ ಎಫ್ ಆರ್ ಪಿ ರೇಟ್ 2877 ರೂಪಾಯಿ ಸರ್. ಕಡೆಯದ 700 ರೂಪಾಯಿ ಕೊಟ್ಟಿವಿ ಸರ್ ಟನ್ನಿಗೆ. ಟನ್ನಿಗೆ ರೀ 325 ರೂಪಾಯಿ ಟ್ರಾನ್ಸ್ಪೋರ್ಟ್ ಹಾಕ್ಯಾರ ಸರ್ ನಮ್ಗೆ, ಅವ್ರ ಫ್ಯಾಕ್ಟ್ರಿ ಅವ್ರು ಹಾಕ್ಯಾರ. 1850 ರೂಪಾಯಿ ಬೀಳ್ತದೆ ಸರ್ ನಮ್ಗೆ ಒಂದ್ ಟನ್ನಿಗೆ. ಬಹಳ ಕಡಿಮೆ ಆಯ್ತು ರೇಟ್. ಬಹಳ ಕಮ್ಮಿ ಸರ್, ಬೇರೆ ಕಡೆ ಫ್ಯಾಕ್ಟ್ರಿ ಲೆಕ್ಕ ಹಾಕಿದ್ರೆ ನಮ್ NSL ಶುಗರ್ ಕಮ್ಮಿ ಆಗತ್ ಸರ್. ಈಗ ಇಲ್ಲಿ ನೀವು ಆ ಕಡೆ ಎಲ್ಲ ಬಿಜಾಪುರ ಬಾಗಲಕಟ್ಟಿ ಹೋದ್ರೆ ಅಲ್ಲಿ 2,000-3,000 ತನ ಭತ್ತ ಕೊಡ್ತಾರೆ. ಹೌದ, 2700-2800 ಅಂದ್ರ ಅವ್ರು ಏನಂತಾರ ಸರ್, ಅಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಐತೆ ಅಂತಾರ ಸರ್. ಶುಗರ್ ನಾಗ ಜಾಸ್ತಿ ಬರ್ತಂತಾರೆ. ಒಂದ್ ಟನ್ನಿಗೆ ಅವ್ರು 11-13 ರಿಕವರಿ ಕುಂದ್ರತಂತಾರೆ. ಇದು 9.5 ಹಿಂಗ್ ಕುಂದ್ರಕತ್ತೈತ್ರಿ ನಮ್ ರಿಕವರಿ ಕಡಿಮೆ ಬರ್ತದೆ. ನಿಮ್ ಕಬ್ಬು ಕಮ್ಮಿ ಐತೆ ಅಂತ ಹೇಳ್ತಾರ ಫ್ಯಾಕ್ಟ್ರಿ, ನಮ್ಗೆ ಏನ್ ಗೊತ್ತಾಗತ್ತೆ ಸರ್ ರೈತರಿಗೆ. ಹೌದೌದು, ಕಬ್ಬನ್ನ ಜ್ಯೂಸ್ ಮಾಡ್ಬೇಕಾರೆ ಸ್ವಲ್ಪ ನೀರ್ ಬೇಕಾಗತ್ತ. ಅದಕ್ಕೆ ನೀರ್ ಇತ್ತಪ್ಪ ಅಂದ್ರೆ ಹಂತ ಹಂತವಾಗಿ ಕಟ್ ಮಾಡ್ತಾ ಇಡ್ಬೋದು. ಹೌದ್ ಸರ್, ಹೌದ್ ಸರ್ ಯಾಕಂದ್ರೆ ಒಂದೇ ಸರಿಗೆ ಕಟಿಂಗ್ ಮಾಡಲ್ಲ ಸರ್, ತಿಂಗಳು 3 ತಿಂಗಳು ಆಗತ್ ಸರ್. ಹೌದು, ಹಂಗ್ ಸಪ್ರೇಟ್ ಆಗಿ ಹಂಗಾಗೋದ್ರಿಂದ ನಮ್ಗೆ ಕೊಡಕ್ ಆಗಲ್ಲ ಸರ್. ಈಗ ಮಷಿನ್ ಕಟಿಂಗ್ ಇಂದ ಮಾಡಿದ್ವಿ ಅಂತಂದ್ರೆ ಕಬ್ಬನ್ನ ಮಷಿನ್ ಕಟಿಂಗ್ ಮತ್ತು ಮ್ಯಾನುವಲ್ ಕಟಿಂಗ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ? ನಮ್ಗ ಈ ಲೇಬರ್ ಪ್ರಾಬ್ಲಮ್ ಗೆ ಮಷಿನ್ ಕಟಿಂಗ್ ಮಾಡ್ಬೇಕು ಅನ್ಸತ್ ಸರ್. ಹೇಗೆ ಮಷಿನ್ ಕಟಿಂಗ್ ಹೆಂಗ್ ತಗೋತಾರ ಅವ್ರು, ಹೆಂಗ್ ಚಾರ್ಜ್ ಮಾಡ್ತಾರೆ ಸರ್? ಮಷಿನ್ ಕಟಿಂಗ್ ನಮ್ ನನ್ ಹೊಲ್ದಾಗ ನಾನು ಇಲ್ಲಿ ಮುಕ್ಕುಂದ ಅಡಿಯೋಗ ಒಂದ್ 10 ಜನ ವಿಸಿಟ್ ಮಾಡಿ ಕೇಳಿನಲ್ರ, ಮಷಿನ್ ಕಟಿಂಗ್ ನಮ್ ಏರಿಯಾದಾಗ ಲಾಸ್ ಆಗಕತ್ತ ನಮ್ ಏರಿಯಾದಾಗ. ಯಾಕಂದ್ರೆ ಅಷ್ಟು ನಾವು ಕಂಡಿಲ್ಲ, ನಾವು ಉಳಿದ್ ಹೇಳಕ್ ಬರಲ್ರಿ. ಬಟ್ ಅವ್ರ ಮಷಿನರ್ ಏನಂತಾರೆ, ಕನಿಷ್ಠ ಅಂದ್ರೆ 900 ಫೀಟ್-1,000 ಫೀಟ್ ಲೆಂತ್ ಇರ್ಬೇಕಂತಾರೆ ಫೀಲ್ಡ್ ಅಂದ್ರ. ಅದು ಹಾರ್ವೆಸ್ಟ್ ನಮ್ ಎಲ್ಲ ಗದ್ದೆ ಮಡಿಗಳು ಸರ್, ಇಟ್ಟಿರ್ತಾವೆ ಲೆಂತ್ ಮುಕ್ಕಾಲ್ ಎಕರೆಗೆ 1 ಎಕರೆಗೆ ಇರ್ತಾರೆ. ಅವ್ ಹೋಗಿ ಹಿಂಗ್ ಒಳದ ಒಳತ್ನಾಗ ಹಂಗ ತುಳಿತೈತ್ ಸರ್. ಅದ ಹಂಗಾಗಿ ನಮ್ ಏರಿಯಾದಾಗ ಲಾಸ್ ಬರಕತ್ತೈತ್ರಿ ಸರ್. ಯಾಕಂದ್ರೆ ಒಂದ್ ಬೇರೆ ಒಂದ್ ಮಡಿ ನಾವ್ ಆತರ ಟೆಸ್ಟ್ ಮಾಡ್ಸಿವ್ರಿ, 1 ಎಕರೆ ಮಿಷಿನ್ ಕಡಿಸಿದ್ರೆ 35 ಬಂದತ್ರಿ, ಲೇಬರ್ ಕಡಿಸಿದ್ರೆ 40 ಟನ್ ಬಂದ. ಸೇಮ್ ಮಡಿ ಅದಾವ್ರಿ, ಇಕ್ವಲ್ ಅದಾವ್ರಿ. ಏನ್ 1 ಟನ್ ಹೆಚ್ಕೊಂಡ್ರೆ 4-5 ಟನ್ ಸತ್ತ. ಅಂದ್ರೆ ಕಬ್ಬು ಒಮ್ಮೆ ಹೆಚ್ಚಿದ್ರೆ ತಾವು ಎಷ್ಟು ವರ್ಷದ ಬೆಳೆ ತಕ್ಕೋತೀರಿ? ಎಷ್ಟಲ್ಲ ನಾ ಇಲ್ರಿ, ನಾವ್ 2 ವರ್ಷ ಬಿಡೋದ್ರಿ. ಮೂರನೇ ಬೆಳಿಗ್ಗೆ ಇದ ಮಾಡಲ್ರಿ ನಾವು. ಯಾಕಂದ್ರೆ ಈಗಂದ್ರೆ ಒಂದ್ 5 ಎಕರೆ ತೆಗ್ದೀನಿ ಸರ್ ಫಸ್ಟ್ ಬೆಳಿಗ್ಗೆ. ಎದಕಂದ್ರ ಈಗ ನೀರಿನ ಶಾರ್ಟೇಜ್ ಐತಲ್ರಿ, ಅಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಆತ ಸರ್. ನಾವು ಅದಕ್ಕೆ ಗೊಬ್ಬರ ಹಾಕ್ಲಾರ್ದಂಗ್ ಮಾಡಕತ್ತೀವಿ ಅಂತೇಳ್ರ, ಮರಿಗಳ ಸಂಖ್ಯೆ ಜಾಸ್ತಿ ಆತವ. ಅದನ್ನ ನಾವು ಮಲ್ಚಿಂಗ್ ಹೊಡೆದಿರ್ತೀವ್ರಿ, ಯಾವಾದ್ರೆ ಮಾಮೂಲ ಹಂಗೆ ರೂಟೋಮೀಟರ್ ಹೊಡೆದು ಸುಡೋದಲ್ರ ಸರ್. ನಾವು ಕಬ್ಬು ಸುಡೋದಿಲ್ಲ, ತಾವು ಸುಡೋದಲ್ಲ. ಹ್ಞೂ, ವೇಸ್ಟ್ ಕಂಪೋಸರ್ ಬಿಟ್ಬಿಟ್ರೆ ಎಲ್ಲ ಕೊತ್ ನೀರ್ ನೀರ್ ಆಗ್ಬಿಡ್ತದೆ ಸರ್. ಈಗ ಆಲ್ರೆಡಿ 50-70% ಕೊತ್ತಾಗಿತ್ತು ಸರ್. ಅಂದ್ರೆ ಕಬ್ಬಿನ ರೌದಿ ವೇಸ್ಟ್ ಡಿ ಕಾಂಪೋಸರ್ ಬಿಡೋದ್ರಿಂದ ಕೊಳತ್ ಬಿಡುತ್ತದಲ್ಲೇ? ಕೊಳತೈತ್ ಸರ್, ಕೊಳತೈತ್ ಸರ್. ಆಮೇಲೆ ಹೊಸದೊಂದು ಪ್ರೊಫೈಲ್ ಅಂತ ಬಂದೈತ್ ಸರ್, ಅದ ಸಾವಯವ ಅಂತ ಹೇಳ್ಯಾರ ಸರ್. ಅದನ್ನೇನು ಹೊಡೆದ್ರ ಕೊಯ್ತೆ ಅಂತಂದ್ ಬ್ಯಾರೆದಾರ ಇಲ್ಲಿ ಹೊಡೆದಾರ ಚೆನ್ನಾಗೈತಿ ಅಂದ್ರೆ ನಾವೊಂದು 10 ಪ್ಯಾಕೆಟ್ ತರಿಸಿನಿ ಹೊಡೆದೆಲ್ಲ ಹೊಡಿಬೇಕು. ಯಾಕಂದ್ರೆ ನಾವೀಗ ಹ್ಯೂಮಸ್ ಕಮ್ಮಿ ಆಗತ್ತ ಭೂಮ್ಯಾಗ, ಒಟ್ಟು ಕಸ ಕಡ್ಡಿ ಏನಿರಲ್ಲಲ್ರಿ. ಹೌದೌದು, ಹೆಂಗ ಮಾಡಿ ಹಾಕ್ಸಿದಂಗೆಲ್ಲ ಚೆನ್ನಾಗಿರ್ತೈತೆ ಅಂತ ನಾವ್ ಅನ್ಕೊಂಡಿವ್ರಿ. ಈಗ ರಾಮಚಂದ್ರ ರೆಡ್ಡಿ ಅವರೇ, ತಾವು ಭತ್ತವನ್ನ ಬೆಳೀತಾ ಇದ್ದೀರಿ ಸಾವಯವದಲ್ಲಿ, ಅದನ್ನ ಅಕ್ಕಿ ಮಾಡಿ ಮಾರ್ತಾರೆ, ಹೇಗ್ ಮಾಡ್ತೀರಿ ಸರ್? ನಾವ್ ಅಕ್ಕಿ ಮಾಡಿ ಮಾರ್ತೀವಿ ಸರ್. ನಮ್ಗ ಈಗ 5-6 ವರ್ಷಲಾಸಿ ಜಾಸ್ತಿ ಕಾಂಟ್ಯಾಕ್ಟ್ ಐತಲ್ರಿ. 2007 ಸುಭಾಷ್ ಪಾಳೇಕರ್ ಅಂತ ಬಂದಿದ್ರಿ ಸಿನ್ನರಿಗೆ, ಅವಲಾಸೆ ಮಾಡಕತ್ತಿರ್ ನಾವ ಅರ್ಧಕ್ಕರ್ಧ ಮಾಡ್ಕೆ ಅಂತ ಬಂದಿದೆ. ಕಾಂಟ್ಯಾಕ್ಟ್ ನಗರಕ್ಕ ನಮ್ಮ 3 ಎಕರೆ ಅಕ್ಕಿ ಎಲ್ಲ ಹೋಗತ್ ಸರ್. ಜಗ್ಗಿ ಬೆಳೆದ ಅಕ್ಕಿ ಹೋಗಿಲ್ಲ ಅಂದ್ರೆ 20 ಚೀಲ ಭತ್ತ ಬೆಳೆದ್ರೆ ಇವತ್ತಿನ 1700 ರೂಪಾಯಿ ರೇಟ್ ಕೊಟ್ರೆ ಬಹಳ ಲಾಸ್ ಆಗುತ್ತೆ. ಅದ ನಾನು ರೈತರಿಗೆ ಒಂದ್ ಹೇಳೋದ್ ಏನಂದ್ರ, ನಾವ್ ಅದ್ರ ಸಲುವಾಗಿ ಮಾಡೋದ್ ಬೇಡ. ನಮ್ ಮನೆ ಪೂರ್ತಿ 1 ಎಕರೆ 1/2 ಎಕರೆ ಎಷ್ಟು ಫ್ಯಾಮಿಲಿ ಹೆಂಗ್ ಇರ್ತತ್ ಅದ್ರ ಮ್ಯಾಗ ಮಾಡಿಕೆ ಅನ್ನೋದು ಬಹಳ ಯೋಗ್ಯ ಸರ್. ಅಲ್ಲ, ಒಂದು ಮಾಡ್ಲಿ, ಆದ್ರೆ ರಾಸಾಯನಿಕವನ್ನ ಕಡಿಮೆ ಮಾಡ್ಲಿ ಅಂತ ಇತರರಿಗೆ ರಾಸಾಯನಿಕ ತಿನ್ಸಿ ನಾವು ಅಲ್ರಿ ಕಮ್ಮಿ ಮಾಡ್ಬೇಕು ಸರ್. ಹೌದು, ನಮ್ ಅಕ್ಕಿ ಸೇಲ್ ಮಾಡ್ಕೊಂಡ್ರೆ ಅಕ್ಕಿ ಒಂದಲ್ಲ ಸರ್. ಈಗ ನಾನು ತೊಗರೆ ಬೆಳೆ ಐತ್ರಿ. ಹೌದು, ನಾನು ತೊಗರೆ ಬೆಳೆ ಈಗ ಎಕ್ಸಾಂಪಲ್ ನಿನ್ನೆ ಸ್ವಲ್ಪ ಮಿಲ್ಲಿಂಗ್ ಮಾಡ್ಸಂಬಂದಿನಿ. 6,000 ರೂಪಾಯಿ ತೊಗರೆ ಕೊಟ್ರೆ ಲಾಭ ಆಗತ್ತೆ, ಇವತ್ತು 75-80 ರೂಪಾಯಿ ತೊಗರೆ ಬೆಳೆ ಕೊಟ್ರೆ ಲಾಸ್ ಆಗತ್ತೆ ಸರ್. ನಮ್ ಹಂಗೈತ್ರಿ. ಹಂಗಾಗತ್ತೆ ಯಾಕಂದ್ರೆ ಸರ್, 1 ಕ್ವಿಂಟಲ್ ತೊಗರೆ ಬೇಳೆ ಮಾಡ್ಬೇಕಾದ್ರೆ 800 ರೂಪಾಯಿ ಕೊಡ್ಬೇಕು ಸರ್. 800 ರೂಪಾಯಿ 1 ಕ್ವಿಂಟಲ್ ನಿಮಗೆ 70 ಕೆಜಿ ಬರ್ತಾವೆ. ಯಾವ ಎಷ್ಟು ಬರ್ತಾವ? ಅಷ್ಟೇ ರೀ, 70-75 ಕೆಜಿ ಬರ್ತದೆ ಸರ್. ಆಮೇಲೆ ಅದು ಪಾಲಿಶ್ ಮಾಡ್ತಾರೆ ಸರ್. ಹೌದು, ಪಾಲೇಸಿಗೆ 2 ರೂಪಾಯಿ ಕೆಜಿ ಸರ್. ಈಗ ಅನ್ ಪಾಲೇಸ್ ಯಾರು ತಿನ್ನಲ್ಲ, ದಾಟ್ ಬಿಡಪ್ಪ ಅಂತ. ಈ ಪಾಲೇಸ್ ಅನ್ ಮಾಡಿಸ್ಬೇಕ್ರಿ, ಮತ್ ಈಗ ಹೋಗಿ ಬಂದದ್ದು ಖರ್ಚು ಎಲ್ಲದ ಸೇರಿದ್ನಪ್ಪ ಅಂದ್ರ 7,500 ರೂಪಾಯಿ ನಮ್ಗ ಬೋತಾರ ಸರ್. ಈಗ ಅದನ್ನ ಅಲ್ಲ, 7,500 ಬಿದ್ರೂ ಪರವಾಗಿಲ್ಲ, 80 ರೂಪಾಯಿದಂಗ ನಾವ್ ಪರ್ವಲ್ಲಪ್ಪ ಅವ್ರ ಎಣ್ಣೆ ಕಮ್ಮಿ ಮಾಡ್ತಾರ ಅಂತ ತಗೊಂಡ್ರಿಗ ರೈತರಿಗ ಸಂತೋಷ ಇರ್ತದ ಸರ್, ಮಾಡಕ ಉತ್ಸಾಹ ಇರ್ತದ ಸರ್. ಉತ್ಸಾಹ ಇರ್ತದ. ಆಮೇಲೆ ರೈತರು ಸಾವಯವ ಕೃಷಿ ಮಾಡಿ ರೈತರು ಲಾಸ್ ಆಗ್ಬಾರ್ದು, ಅಷ್ಟೇ ಲಾಸ್ ಆಗ್ಬಾರ್ದು ಸರ್. ಹ್ಮ್, ಆಗ್ಬಾರ್ದು ಲಾಭನೂ ಆಗ್ಬಾರ್ದು, ಅಲ್ಲ ಅಷ್ಟು ಕಷ್ಟ ಆದ್ರೆ ಇಲ್ರಿ. ನಿನ್ನೊಂದು ನಾನು ಬಹಳ ಜನ ನಮ್ ಗುಂಪ ಸರ್, ನಮ್ದು ಸಾವಯವ ಕೃಷಿಕರ ಸಂಘ ಅಂತಂದು ನಮ್ಮವ್ರ ಹಟ್ಟಿ ಇರಪ್ಪ ಅಂತ ರಾಮಲಿಂಗಪ್ಪ ಗೌಡ್ರ ಇರ್ತಾರ ಸರ್. ಅವ್ರೆಲ್ಲಪ್ಪ ಒಂದ್ ಸಂಘ ಸ್ಥಾಪನೆ ಮಾಡಮ್ಮ ಸಿನೂರ್ ತಾಲೂಕಿನಾಗ. ನಾವು ಏನ್ ಕಾಲಕ್ರಮ ಬಂದ್ ಒಂದ್ ತಿಂಗಳದಾಗ ಒಂದ್ ಊರ ತಗಂದ ಒಂದ್ ಫಂಕ್ಷನ್ ಮಾಡಂಬ್ರಿ. ಪ್ರತಿ ಒಂದ್ ಊರಿಗೆ ನಾವು ಹೋಗಿ ವಿಜಿಟ್ ಮಾಡಿ ಆ ರೈತರಿಗೆ ತಿಳಿಸಿ ಹೇಳಮ್ಮ ಸಾವಯವಕ್ ಬರ್ರಿ ಅಂತಂದ್ ಹೇಳಮ್ಮ ಅಂತಂದ್ ಮಾಡ್ಯಾರ ಸರ್. ಮೊನ್ನೆ 8ನೇ ಪ್ರೋಗ್ರಾಮ್ ಮಾಡಿ ಸರ್, 8 ತಿಂಗಳ ಆತ ಸರ್ ಈಗ ನಾವು ಅದನ್ನ ಇದು ಮಾಡಿ. ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇರ್ತಿರ್ತಾವ ಎಲ್ಲ ಸಿನೂರ್ ತಾಲೂಕಲ್ಲಿ ಸರ್? ಹೌದ್ ಸರ್, ಹೌದ್ ಸರ್. ಅವ್ರು ರಾಮಲಿಂಗಪ್ಪ ಗೌಡ್ರ ಅಂದ್ರೆ ಅವ್ರ ಗೊಬ್ಬರದ ಅಂಗಡಿನ ಐತ್ ಸರ್. ಆದ್ರ ಅವ್ರ ಸಾವಯವದಾಗ ಮೊನ್ನೆ ಸ್ವಲ್ಪ ಮೆಣಸಿನ ಗಿಡ ಬೆಳೆಸಿದ್ರು ಸರ್, ಬಹಳ ಚೆನ್ನಾಗಿ ಬಂದ್ರ. ನಮ್ಗೊಂದು ಅಶೋಕ್ ಸರ್ ಅದ ಹೇಳಿದ್ನಲ್ ಸರ್, ಇವು ಜೀವಾಣುಗಳದನ್ನು ಸ್ವಲ್ಪ ಬೇಸ್ ಬೆನಿಫಿಟ್ ಅನ್ಸಕತ್ತೆ ಸರ್. ಅಂದ್ರೆ ಜೈವಿಕ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಸರ್ ಬಳ್ಳಾರಿ ಮಾಡ್ಯಾರ ಸರ್ ಮೆಣಸಿನ ಗಿಡಕ್ಕೆ. ಅದೆಲ್ಲ ಬಹಳ ಚೆನ್ನಾಗಿ ವರ್ಕ್ ಮಾಡಕತ್ತೆ ಸರ್. ವರ್ಕ್ ಮಾಡಕತ್ತಿದೆ ಈ ಸರ. ನಾವೊಂದು ಗೊಬ್ಬರ ಮಾಡ್ಕೊಂಡ್ಬೇಕು ನಾವೇ ಅಂತಂದು ಒಂದ್ ಬೇರೆ ರೀತಿಯಾಗಿ ಮಾಡಿವಿ ಸರ್. ಶುಗರ್ ಫ್ಯಾಕ್ಟ್ರಿದು ಫ್ರೆಶ್ ಮೆಡ್ ಅಂತ ಬರ್ತ ಸರ್ ವೇಸ್ಟ್. ಹೌದು, ಆ ವೇಸ್ಟ್ ಅನ್ನ ತಗೊಂಬಂದು ಒಂದ್ ಟ್ರಿಪ್ ಅದನ್ನ ಒಂದ್ ಟ್ರಿಪ್ ತಿಪ್ಪೆ ಗೊಬ್ಬರ ಹಾಕಿ ಸರ್. ಅದಕ್ಕ ಜೀವಾಣುಗಳನ್ನ ಬಿಟ್ಟು ನಾವ್ ಹಾಕಿ ಸ್ವಲ್ಪ ಉಗ್ಗಮ್ ಅಂತಂದು ಒಂದ್ ಅನ್ಕೊಂಡಿದ್ವಿ ಸರ್. ಅಂದ್ರೆ ರೈತರು ತಮ್ದೇ ಆದಂತ ಒಂದ್ ಕೆಲವೊಂದು ಪ್ರಯೋಗಗಳನ್ನ ಮಾಡ್ಕೊಳಕ್ ಕಲ್ಕೋಬೇಕು. ಇಲ್ಲ ಸರ್, ಬಹಳ ಜನ ಮಾಡಕತ್ತಾರ ಸರ್. ನಮ್ ಅಂದ್ರೆ ನಮ್ ಏನಂದ್ರ ಕಾಣ್ತಾ ಇಲ್ಲ ಸರ್. ಇಲ್ಲಿ ಎಕ್ಸಾಂಪಲ್ ಮೊನ್ನೆ ಒಂದ್ ಮುಕುಂದದಾಗ ಒಂದ್ ಹುಡುಗ ನಿನ್ನೆಲ್ ಮೊನ್ನೆ ಫೋನ್ ಮಾಡ್ಯಾನ ಸರ್ ನಾನು. ರಮೇಶ್ ಅಂತ ಹುಡುಗ ಸರ್, ಕುರುಬರ್ರೆ. ನಮ್ ಮಾಮರ ತಲೆ ವರ್ಕ್ ಇವತ್ತನ ಹೇಳಿಲ್ಲ ಸರ್. ಹುಡುಗ 2 ಎಕರೆ ಗದ್ದೆ ಬೆಳೆಸನ್ ಸರ್. ಎಕರೆಗೆ 4 ಚೀಲ ಯೂರಿಯಾ ಹಾಕ್ಯಾನ ಸರ್. 20 ಚೀಲ ಎಂಡೆ ಗೊಬ್ಬರ ಹಾಕ್ಯಾನ ಸರ್. ಇದು ಕಲಿಸಿ ಒಂದ್ ಚೀಲ ಯೂರಿಯಾಕ 4 ಗ್ಲಾಸ್ 5 ಚೀಲ ಎಂಡೆ ಗೊಬ್ಬರ ಕಲ್ಸೋದು ಉಗ್ಗದ್ರಿ. ಯೂರಿಯಾ ಗೊಬ್ಬರ ಎಂಡೆ ಗೊಬ್ಬರ ಮಿಕ್ಸ್ ಮಾಡಿ ಮಾಡೋದು ಉಕ್ಕೆಮ್ಮನ್ ಸರ್. 2 ಎಕರೆಗೆ 9 ಟ್ಯಾಂಕ್ ಆಗ್ಯದ ಸರ್ ನೆಲ್. 2 ಎಕರೆಗೆ 9 ಟ್ಯಾಂಕ್, 45 ಚೀಲ ನಿಕ್ಕಿ ಬಂದದ ಸರ್ ಹುಡುಗನ್. ಸಾಧಕರು ಜಗ್ಗಿದಾರ ಸರ್. ನಮ್ಗ ನಾವ್ ಮಾಡಿ ಅಂತಲ್ಲ, ನಾವೇ ಕಮ್ಮಿ ನಮ್ಕಿಂತ. ರೈತರು ತಮ್ದೇ ಆದಂತ ಹಲವಾರು ಪ್ರಯೋಗಗಳನ್ನ ಮಾಡ್ತಿದ್ರೆ ಅದಕ್ಕೆ ಒಳ್ಳೊಳ್ಳೆ ಪ್ರಯೋಗಗಳು ಬೆಳಕಿ ಬರ್ಬೇಕು, ಗೊತ್ತಾಗ್ಬೇಕು ಜನರಿಗೆ. ಈ ಪ್ರಯೋಗ ಬರ್ಬೇಕಂತಾನೆ ನಾವ್ ಸಾವಯವ ಕೃಷಿ ಸಂಘ ಅಂತ ಅನ್ಕೊಂಡ್ ಮಾಡಿದ್ವಿ ಸರ್. ಯಾಕಂದ್ರೆ ಒಂದೊಂದ್ ಊರಾಗ ಹೋದ್ರೆ ನಮ್ಗ ಒಂದೊಂದ್ ವಿಷಯ ಗೊತ್ತಾಗತ್ತೆ ಸರ್, ವಿಷಯ ಸಂಗ್ರಹ ಆಗ್ತದ ಸರ್. ಹಂಗಾಗಿ ಒಬ್ರಿಗೊಬ್ರು ಮಾಡಕತ್ತಿ ಸರ್. ಆಮೇಲೆ ನಮ್ ಗಂಗಾವತಿ ಕೆವಿಕೆ ಸರ್ ಅನ್ನು ಬಂದಿದ್ರು ಸರ್, ಸೈಂಟಿಸ್ಟ್ ಗಳು ಸರ್. ಅವ್ರು ಮೊನ್ನೆ ಬಹಳ ನಮ್ ಇದ್ರ ಬಗ್ಗೆ ಹೇಳಿದ್ರು ಸರ್. ರಾಮಲಿಂಗಪ್ಪ ಗೌಡ್ರ ಸ್ವಾಡದಾಗ ಮಾಡಿದ್ರು ಫಂಕ್ಷನ್. ಸೈಂಟಿಸ್ಟ್ ಬಂದಿದ್ರು ಸರ್ 3 ಬಿಎಸ್ ಗೌಡ್ರು, ಆಮೇಲೆ ಮಸ್ತಾನ್ ರೆಡ್ಡಿ ಸರ್ ಅಂತಂದ್ ಸರ್. ಅವರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು, ಇದೇ ರೀತಿ ಮಾಡ್ರಪ್ಪ ಆದಷ್ಟು ಆಹಾರ ಚಲೋ ಇದಾಗತ್ತೆ ಅಂತಂದ್ ಹೇಳಿದ್ರು. ಈಗಲ್ರಿ ಒಬ್ಬೊಬ್ರ ಕೆಲವೊಂದಲ್ಲಿ ಹಿಲ್ಡಿಂಗ್ ತೆಗೆಯಕತ್ತಾರ್ರೆ, ತೆಗಿತಾರೆ. ರೈತರಲ್ಲಿ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ, ನಾವೆಲ್ಲ ಕಡಿಮೆ ಮಾಡ್ಬೇಕು ಅಂತಕ್ಕಂಥದ್ದು ಮಾಡ್ಬೇಕು ಸರ್. ಯಾಕಂದ್ರೆ ಈಗ ನೋಡ್ರಿ, ಬಹಳಷ್ಟು ಈ ಒಂದು ವಿಷಮುಕ್ತ ಆಹಾರವನ್ನು ತಿಂದು ಕ್ಯಾನ್ಸರ್ ರೋಗಗಳಂತ ಕಾಯಿಲೆ, ಭಯಾನಕ ಕಾಯಿಲೆ ಬಹಳಷ್ಟು ಕಾಡ್ತಾ ಇದೆ ಎಲ್ಲ ಜನರನ್ನ. ಹೌದ್ ಸರ್, ಹೌದ್ ಸರ್. ಅದಕ್ಕೆ ಆದಷ್ಟು ರೈತರು ಸಾವಯವನ್ನ ಮಾಡ್ಲಿಕ್ಕೆ ಮುಂದ್ ಬರಬೇಕಾಗಿದೆ. ಅತಿಯಾದ ರಾಸಾಯನಿಕ ವಿಶೇಷವಾಗಿ ಕೀಟನಾಶಕಗಳು ಬಹಳಷ್ಟು ಹಾನಿಯನ್ನ ಮಾಡುತ್ತೆ, ಬಹಳಷ್ಟು ಬಳಸ್ತಾ ಇದಾರೆ, ಅದು ಭಯಂಕರ. ಇಲ್ಲ ಸರ್, ಅದು ಏನಾಗೈತೆ ಅಂದ್ರೆ ಸರ್, ಈಗ ನಮ್ಮವರು ಮೆಣಸಿನ ಗಿಡಕ್ಕ ವೆಟಸಿಲೆಮ್ಮು ಇವೇನ್ ಬೇಸನ್ ಬೇಸಿಯನ ಬೇರೆ ಹೊಡೆದ್ರೆ ಮೊನ್ನೆ ಸ್ವಲ್ಪ ಕಂಟ್ರೋಲ್ ಬಂದವ ಸರ್. ಬಂದವ ಸರ್. ನಾವು ಕನ್ನೇರಿ ಮಾಡಿದಾಗ ಅಲ್ಲೆಲ್ಲ ಬೆಳಿತಾರ, ಮತ್ತೆ ವಾತಾವರಣ ಚೇಂಜ್ ಇರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಬರ್ತಾವ ಸರ್. ಅವ್ರು ಮಾಡ್ತಾರಲ್ಲ, ಅವ್ರು ಮ್ಯಾಕ್ಸಿಮಮ್ ಟ್ರೈ ಮಾಡಕತ್ತಾರ. ಮಟ ಅಂದ್ರೆ ಮೊದಲು ಏನ್ ಮಾಡ್ಬೇಕಂದ್ರೆ, ರೈತರು ಭೂಮಿಯ ಮಣ್ಣು ಏನಿದೆಲ್ಲ ಮಣ್ಣನ್ನ ಅಗದಿ ಸಮೃದ್ಧವಾಗಿ ಮಾಡ್ಬೇಕು. ಅದನ್ನ ಫಸ್ಟ್ ಪಾಯಿಂಟ್ ಸರ್, ಅದು ಫಸ್ಟ್ ಕೆಲಸ ಅದು. ಹೌದೌದ್ ಸರ್. ಯಾಕಂದ್ರ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರ, ಅದ್ರಂಗ ಭೂಮಿ ಕಾಕತ್ತಪ್ಪ ಅಂದ್ರ ಏನಾದ್ರೂ ಪಿಕಪ್ ಮಾಡ್ಕೊಂಡ್ ಬೆಳೆ ತಾಕತ್ತಾಗಿ ಬೆಳೀತದ, ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಬರ್ತದ, ಶಕ್ತಿ ಬರ್ತದ ಸರ್. ಅದು ಅದು ಸರ್, ಈಗ ಏನಾಗುತ್ತೆ ಗೊಬ್ಬರ ಗುಳಿಗೆ ಏನೇನ್ ಹಾಕಿ ಎಲ್ಲ ಕೆಟ್ಟ ಭೂಮಿ ಕೆಟ್ಟದ. ಆಮೇಲೆ ಈಗ ಸಾವಯವ ಕೃಷಿ ಮಾಡುವಂತ ರೈತರು ಹೊರಗಡೆನ ತಂದು ನಾನು ಹಾಕಿ ಮಾಡ್ತಂದ್ರೆ ಅಲ್ಲದು, ತಾವೇ ಸ್ವತ್ತ ಮನೆಯಲ್ಲಿ ತಯಾರು ಮಾಡ್ಬೋದಲ್ಲ, ಎಂದ ಮಾಡ್ಬಾರ್ದು ಸರ್ ಆತರ. ಮನೆಯಲ್ಲಿ ದನಗಳ ಸಾಕಾಣಿಕೆ ಮಾಡ್ಬೇಕು, ಅದು ಬಹಳ ಮುಖ್ಯ. ಹೌದೌದು, ಅದ ಅದು ದನ ಸಾಕ್ಬೇಕ್ರೆ ನಮ್ಗೆ ಎಷ್ಟ್ ಮತ್ತಿರ್ತ ಅಷ್ಟ್ ಮಾಡಿದ್ರ ಸಾವಯವ ಕೃಷಿ ಆತತ್ರಿ, ಜಾಸ್ತಿ ಮಾಡಿದ್ರೆ ಆಗಲ್ಲ ಅಂತ ನನಗೈತೆ. ಯಾಕಂದ್ರೆ ನಾನು ಗಟ್ಟಲೆ ಹೋಗಿದ್ದೆ ಉದ್ದಕ್ಕ, ಅದು ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ ಸರ್. ಆಗಲ್ಲ, ನಮ್ಮ ನಮ್ಮ ಒಂದು ಕೆಪಾಸಿಟಿ ನೋಡ್ಕೊಂಡ್ ಮಾಡ್ಕೋಬೇಕು ನಾವ್ ಅಷ್ಟೇ. ಆಗಲ್ಲ, ನಮ್ಗ್ ನೋಡ್ಕೊಂಡ ಮಾಡ್ಬೇಕು ಸರ್. ಮತ್ತೆ ಒಟ್ಟಾರೆ ಕೃಷಿ ಹೇಗೆ ಸಾಕ್ತಾ ಇದೆ? ನಮ್ಗಂತೂ ಚೆನ್ನಾಗೈತೆ ಸರ್. ಹೊಲದಲ್ಲೇ ಇರ್ತೀರಿ ತಾವು? ಹೊಲದಲ್ಲೇ ಮನೆ ಹಾಕಿಸ್ಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದೀರಿ, ಊರಲ್ಲಿಲ್ಲ, ಊರ ಸಂಪರ್ಕ ಇಲ್ಲ, ಹೀಗಾಗಿ ಒಳ್ಳೆ ರೀತಿ ನೆಮ್ಮದಿ ಜೀವನ ಇದೆ ತಮ್ದು? ನಾ ಆರಾಮಾಗಿದ್ದೆ ಸರ್, ಎಲ್ಲ ಚೆನ್ನಾಗೈತೆ ಸರ್. ಹೇಗೆ ನಿಭಾಯಿಸ್ತೀರಿ? ಮನೆಯಲ್ಲಿ ಎಷ್ಟ್ ಜನ ಕೆಲಸ ಮಾಡೋರದಿರಿ? ಹೇಗೆ ಕೂಲಿ ಆಳಿನ ಸಮಸ್ಯೆ ಇದೆಯಾ? ಹೇಗೆ ಇಲ್ಲ ಸರ್, ಕೂಲಿ ಆಳಿನ ಸಮಸ್ಯೆ ಐತೆ ಸರ್, ಬಾಳ ಐತ್ರಿ. ನಾವ್ ಇಬ್ಬರೀರು, ಒಬ್ರು ಯಾವ್ದಾರ ಆಳದಾರ. ನಮ್ದಂದ್ರ ಮತ್ ಬ್ಯಾರೆ ರೀತಿಯಾಗಿ ಕಸ ಕಡ್ಡಿ ಬಿದ್ರ ಅದನ್ ಮಾಡೋಕ್ ಇದ್ ಮಾಡೋಕ್ ರೂಟ ವೇಟ್ ಮಾಡಿದಿರ್ತದ. ಸಣ್ಣದಾಗ ಏನ್ ಮಾಡಿದ್ ಮಾಡಿರ್ತಾರ. ಈ ಸಾರಿ ಅಂತೂ ಈಗ ಕೊಳೆ ಬೆಳೆ ಒಂದ್ 12 ಎಕರೆ ಐತಿ ಸರ್. ಈಗ ಅಂದ್ರ ಕಬ್ಬು ಕಟಾವ್ ಮಾಡಿ ರೌದ್ ಹೆಂಗ ಬಿಟ್ಟಿ ಸರ್, ಈಗ ಅದ ಕಳೆ ಏನ್ ಬರಲ್ರಿ, ಬರಲ್ರಿ, ಮಲ್ಚಿಂಗ್ ಆಗಿರ್ತದೆ. ಮಲ್ಚಿಂಗ್ ಆಗಿರ್ತ ಕಳೆ ಬರೋದೇ ಇಲ್ಲ, ಒಟ್ಟ ಏನು ಬರಲ್ಲ, ಬರಗಲ್ಲ ಸರ್. ಈ ಬಾಳ ಕಮ್ಮಿ ರೀ, ಏನ ಸುತ್ತ ಕಣಿ ಸುತ್ತ ಅಂತದಷ್ಟ ಯಾವ್ದಾರ ಒಂದ್ 5-6 ಲೇಬರ್ ತಗೊಂಡ್ ಕೆಲಸ ಮಾಡಿಸಿದ್ರೆ ಬಗೆಹರ. ಕಬ್ಬಿಗೆ ಹೇಗೆ ನೀರಾವರಿ ಏನ ಟ್ರಿಪ್ ಮಾಡಿಸಿದ್ರೆ ಹಂಗೆ ಹರಿ ನೀರ್ ಬಿಡ್ತೀರ ಸರ್? ಅರೆ ನೀರ ಬಿಟ್ಟಿರ್ತೀನಿ ಸರ್. ನಾವ್ ಕೆನಲ್ ಮೇಲೆ ಡಿಪೆಂಡ್ ಇರೋದು ಒಂದ್ 14 ಎಕರೆ ಐತಿ ಸರ್. ಆದ್ರೆ ನಮ್ಗೇನ್ ಅನ್ಸಿಲ್ಲ ನೋಡ್ರಿ, ನಾವ್ ವಾಣಿಗೆದ್ದು ಪಣಿಗೆದ್ದು ಈ ತರ ಏನ್ ಆಗಿಲ್ಲ ಸರ್, ಇದು ಮಾಡಲ್ಲ ಆಗಿಲ್ಲ ಸರ್. ಮತ್ತೆ ನೀರಿನ ಅನುಕೂಲತೆ ಏನಾದ್ರೂ ಬೋರ್ ಗೀರ್ ಹಾಕ್ಸಿಲ್ಲ ತಾವು? ಹೇಗೆ ಮಾಡ್ಕೊಂಡು? ಕೆರೆ ಐತಿ ಸರ್, ಒಂದ್ ನೀರ್ ಆಗತ್ ಸರ್, ಮಳೆ ಬಂದ್ರೆ ತುಂಬಾ ಮಾಡಿಕೊಂಡಿದ್ದೀರಿ. ಮತ್ತೀಗ ಒಂದ್ ನೀರ್ ಇವಾಗ ನಮ್ಗು ಗೊಬ್ಬರ ಹಾಕಿರಲ್ಲ ಸರ್, ಒಂದ್ ನೀರ್ ಕೊಟ್ರು ಸುಧಾರಿಸ್ಕೊಂಡ್ಬಿಡ್ತೈತಿ. ಈಗ ಒಂದ್ 5 ಎಕರೆ ಆಗ್ಬೇಕಂತ ಮಾಡಿವ್ರಿ ಈಗ ಮೇ ತಿಂಗಳದಾಗ. ಓದರ್ಸಿಟ್ಟಿದ್ದು ಕಬ್ಬು ತೆಗೆದಿದ್ದೆ ಸರ್, ವೆರೈಟಿ ಸ್ವಲ್ಪ ಚೇಂಜ್ ಮಾಡಮ್ ಅಂತ. ಈಗ ಅವರು ಶುಗರ್ ಫ್ಯಾಕ್ಟ್ರಿ ಅವರು ಮೊನ್ನೆ ತಮಿಳ್ನಾಡಿನ ಒಂದ್ ವೆರೈಟಿ ತರಿಸ್ಯಾರಂತಾರ, ಅವ್ರೆ ಸೀಡ್ ಕೊಡ್ತಾರೆ, ಅವ್ರೆ ಸೀಡ್ ಒಯ್ತಾರಂತ. ಬೀಜಕ್ ಬೆಳೆದ್ ಕೊಡೋದು ಕಬ್ಬಣ್ಣ? ಸರ್, ಅದ ಅದೇ ವೆರೈಟಿ ಮಾಡಮ್ ಅಂತ ಅನ್ಕೊಂಡಿದ್ವಿ ಸರ್. ಹೇಗೆ ಮತ್ತೆ ಸೋಲಾರ್ ಪಂಪ್ ಸೆಟ್ ಅದು ತಾವು ಚೆನ್ನಾಗಿ ಹಾಕ್ಸಿದ್ರಿ? ಚೆನ್ನಾಗಿ ನಡೀತದ ಸರ್, ಒಂದ್ 5-6 ವರ್ಷ ಆಗಿತ್ತು ಸರ್, ಅದೇನು ಪ್ರಾಬ್ಲಮ್ ಆಗಿಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ? ಆಗಿಲ್ಲ ಸರ್, ಆಕ್ಷನ್ ಬಹುದು ಸರ್ ರೈತರು, ಪರವಾಗಿಲ್ಲ ಸರ್. ಸೋಲಾರ್ ಎಷ್ಟು ಖರ್ಚು ಬಂತು ನಿಮಗ ಅವಾಗ ಸರ್? ಅದ 1 ಲಕ್ಷ ರೂಪಾಯಿ ಅಂತ ಹೇಳಿದ್ರಿ, 20,000 ಕೊಟ್ಟಿದ್ದೀವಿ ಸರ್. ಅವ್ರು ಮತ್ತೆ ಏನ ಸ್ವಲ್ಪ ಗೋಲ್ಮಾಲ್ ನಡೆಸಿದ್ರು, ಮತ್ತೆ ಒಂದ್ 10,000 ಕೊಟ್ಟಿದ್ರು, 1,30,000 ಕೊಟ್ಟಿದ್ರು ಸರ್. ಅಂದ್ರೆ ಗವರ್ಮೆಂಟ್ ಸರ್ಕಾರದ ಸಬ್ಸಿಡಿ ಒಳಗ ಆಗೈತೆ ತಮ್ದು? ಆಗೈತೆ ಸರ್. ಏನು ಮೇಂಟೆನೆನ್ಸ್ ಏನಿಲ್ಲ, ಆರಾಮ್ ನಡೀತದೆ ಸೋಲಾರ ಪಂಪ್ ಸೆಟ್? ಏನಿಲ್ಲ ಸರ್, ಜೀರೋ ಮೇಂಟೆನೆನ್ಸ್. ನಾವಾಗ ತೊಳೆದ್ರೆ ಒಂದ್ ತಿಂಗಳಿಗೆ ಒಂದ್ಸಲ ಪ್ಲೇಟ್ ಕ್ಲೀನ್ ಮಾಡ್ಬೇಕು ಸರ್. ಡಸ್ಟ್ ಆತರ ಕುಂಚಿರ್ತೈತಲ್ಲ, ಚೆನ್ನಾಗಿರ್ತದ. ಹೇಗೆ ನೀರ್ ಪೋರ್ಸ್ ಬರ್ತದ ನೀರು? ಪೋರ್ಸ್ ಇರ್ತದ ಸರ್. ಅಂದ್ರೆ ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ನಡೀತದ, ಬ್ಯಾಸಿಗೆಲ್ಲ ಅಂತ ಏನ್ ಸಮಸ್ಯೆ ಇಲ್ಲ? ಏನ್ ಸಮಸ್ಯೆ ಅಲ್ಲ ಸರ್, ಮಾಡ ಒಂದೇ ರೀತಿ ಮಾಡಿದ್ರು ಚಲ್ ಬರ್ತದ ಸರ್, ನೀರ್ ಕಮ್ಮಿ ಬರ್ತಾವ ಅಷ್ಟೇ. ಕಡಿಮೆ ಬರ್ತದ ಅಷ್ಟೇ. ಮಾಡ ಏನೈತ್ ಸರ್, ಹೋಗೋದ ಬರೋದ್ ಮಾಡ್ಬಾರ್ದ್ರಿ, ಮುಚ್ಚೋದು ತೆರೆಯೋದು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದ. ಹೌದೌದು, ಮೋಟರ್ ಆಕ್ಷನ್ ಬರ್ತದ ಸರ್, ಬಹಳ ಚೆನ್ನಾಗಿರ್ತದ. ಕೊನೆ ಮಾತಾಯ್ತು ಸರ್, ನಮ್ದು FU ಒಂದ್ ಮಾಡಕಂತಂದ್ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದೀವಿ ಸರ್, ಈಗ ಮುಕ್ಕುಂದ ಇದಕ್ಕ ಮಾಡಕಂತ ಮಾಡಿವಿ ಸರ್. ರೈತ ಉತ್ಪಾದಕ ಕಂಪನಿ? ಹೌದ್ ಸರ್. ಎದಕ್ಕಂದ್ರ ಸರ್, ಅದು ಈಗೇನ್ ನಾವ್ ಸಾವಯವ ರೈತರಲ್ಲೆಲ್ಲ ಮುಕ್ಕುಂದ ಸುತ್ತಮುತ್ತ ಇಲ್ಲೆಲ್ಲ ಜಾಸ್ತಿ ಆಗಿರಲ್ಲ ಸರ್. ಹೌದೌದು, ಇದನ್ನ ಒಂದ್ ಏನೋ ಒಂದ್ ಮಾಡಿ ಒಂದ್ ಗುಂಪಿನ ಮುಖಾಂತರ ನೀವು ಮಾರಾಟ ಮಾಡಬಹುದು, ಖರೀದಿ ಮಾಡ್ಕೋಬಹುದು, ಏನಾದ್ರು ವಸ್ತುಗಳನ್ನ ಚೀಪ್ ರೇಟ್ ನಾಗ ರೈತರಿಗೆಲ್ಲ ಸಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ನಿಮ್ಗೆ? ಅದ ಒಂದ್ ಪ್ರಯತ್ನ ಮಾಡಿ ಮಾಡಕ್ ಸರ್, ಅದೊಂದಾದ್ರೆ ನಮ್ಗೆ ಇನ್ನೂ ಅನುಕೂಲ ಆಗತ್ತೆ. ಒಳ್ಳೇದು ಆಗ್ಲಿ, ನಿಮ್ಮ ಪ್ರಯತ್ನ ನೆರವೇರ್ಲಿ ಅಂತ ಹೇಳ್ತೀವಿ. ನಿಮ್ಮ ಸಾವಯವ ಕೃಷಿಯ ಒಂದು ಅನುಭವ ಇದೇ ರೀತಿ ಮುಂದುವರಲಿ, ಇತರ ರೈತರಿಗೆ ನೀವು ಮಾದರಿಯಾಗಿ ರೈತರಿಗೆ ಸಲಹೆ ಸೂಚನೆ ಕೊಡ್ತಾ ರೈತರನ್ನ ಮನ ಪರಿವರ್ತನೆ ಮಾಡ್ಲಿಕ್ಕೆ ತಾವು ಪ್ರಯತ್ನವನ್ನ ಮಾಡ್ತಾ ಇರಿ ಇದೇ ರೀತಿಯಾಗಿ. ಒಳ್ಳೇದು ರಾಮಚಂದ್ರ ರೆಡ್ಡಿ ಅವರು, ನಿಮ್ಮ ಅನುಭವ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಿಂಧನೂರು ತಾಲೂಕಿನ ಹುಡಾ ಗ್ರಾಮದ ರೈತರಾದ ರಾಮಚಂದ್ರ ರೆಡ್ಡಿ ಅವರ ಸಾವಯವ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು.

ಈಗ ಕೇಳಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗಳು ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಹಿರಿಯ ಮಗಯನ್ನಾಗಿ ಇರುತ್ತೀಹ ಧರ್ಮ ಜಾಯ ಹಿರಿಯ ಮಗಯನ್ನಾಗಿ ಇರುತ್ತೀಹ ಹಿರಿಯ ಮಗಯನ್ನಾಗಿ ಇರುತ್ತೀಹ ಧರ್ಮ ಜಾಯ ಹಿರಿಯ ಮಗಯನ್ನಾಗಿ ಇರುತ್ತೀಹ ಧರ್ಮ ಜಾಯ ಹಿರಿಯ ಮತ್ತೋರ್ವಾನು ಹಿರಿಯ ಮತ್ತೋರ್ವಾನು ಇರುವೆನೆಂದೇಳಿದಿ ತಿಳಿಯಾದು ನಿನ್ನ ಮಾಯ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಪೊಲ್ಲಸಿದಿಯ ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಪೊಲ್ಲಸಿದಿಯ ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಪೊಲ್ಲಸಿದಿಯ ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಪೊಲ್ಲಸಿದಿಯ ಒಳಗೋಳ ತಿಂದಾಲಿ ಒಳಗೋಳದಿಂದಾಲಿ ಬಳಲಿಸಿದೆಲ್ಲರನು ತಿಳಿಯಾದು ನಿನ್ನ ಮಾಯ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಜಾಕ್ಷ ನಿನ್ನ ಮಾಯ ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನ ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನ ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನು ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನ ಧರುಣಿಯೋಳಾರು ಪಲ್ಲರು ತರುಣಿಯೊಳಾರು ಬಲ್ಲರು ಚಿರಕೇರಿ ವಾಸನೆ ತಿಳಿಯಾದು ನಿನ್ನ ಮಾಯ ಜಲ ಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಶ್ರೀ ಹರಿಯೇ ಏನು ಕಾರಣ ಬಂದಿರಿ ನೀವು?